ಬಳಸಿ. ಚಿಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवर. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದ ಆರಂಭದಲ್ಲಿ ಕೇಳಲಿದ್ದೀರಿ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡು ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಸುಜಯ್ ಹುರಳಿ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡ ಕೊರಕದ ಹುಳು ಮತ್ತು ಅದರ ಸಮಗ್ರ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮೊಂದಿಗೆ ತಜ್ಞರಿದ್ದಾರೆ. ಇವರು ಡಾಕ್ಟರ್ ಸುಜಯ್ ಹುರುಳಿ ಅಂತೇಳಿ. ಇವರು ಅಖಿಲ ಭಾರತ ಸಮನ್ವಯ ಭತ್ತ ಅಭಿವೃದ್ಧಿ ಯೋಜನೆ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿ ಇದರಲ್ಲಿ ವಿಜ್ಞಾನಿಗಳಾಗಿ ಕೀಟಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಡಾಕ್ಟರ್ ಸುಜಯ್ ಹುರುಳಿ ಅವರೇ. ನಮಸ್ಕಾರ ಸರ್. ಡಾಕ್ಟ್ರೆ, ಈಗ ಬಹಳ ಮುಖ್ಯವಾಗಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆಯುವ ಭತ್ತದಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಮತ್ತು ಅವುಗಳ ಹಾವಳಿ ಹೆಚ್ಚಾಗ್ಲಿಕ್ಕೆ ಕಾರಣ ಏನು, ಈ ಬಗ್ಗೆ ಸ್ವಲ್ಪ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಓಕೆ, ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಾನು ಈ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಕೀಟ ತಜ್ಞನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೇನೆ. ಈ ನಮ್ಮ ಭತ್ತದಲ್ಲಿ, ಅದರಲ್ಲೂ ಸಾಮಾನ್ಯವಾಗಿ ಬೇಸಿಗೆ ಭತ್ತದಲ್ಲಿ ಬರ್ತಕ್ಕಂತ ಪ್ರಮುಖ ಕೀಟಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ನಮ್ಮ ಬೇಸಿಗೆ ಭತ್ತದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂತ ಕೀಟ ಅಂತಂದ್ರೆ ಹಳದಿ ಕಾಂಡ ಕೊರಕ ಅಂತ ಕರಿತೀವಿ. ಸಾಮಾನ್ಯವಾಗಿ ರೈತರೆಲ್ಲ ಅದಕ್ಕೆ ಗೋಪಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಕೀಟ ಏನಂತಂದ್ರೆ ಈ ಬಂಟ ರೋಗವನ್ನ ಅಥವಾ ಬಂಟು ಬರ್ಲಿಕ್ಕೆ ಕಾರಣ ಆಗ್ತದೆ. ಇದು ಸಾಮಾನ್ಯವಾಗಿ ಏನಂತಂದ್ರೆ ಭತ್ತ ಬೆಳಿತಕ್ಕಂತ ಬೇಸಿಗೆಯಲ್ಲಿನೇ ಮುಂಗಾರಿನಲ್ಲಿ ಇರ್ತಕ್ಕಂತ ಭತ್ತದ ಬೆಳೆದಿಕ್ಕೆ ಬೇಸಿಗೆಯಲ್ಲಿ ಇರ್ತಕ್ಕಂತ ಭತ್ತ ಬೆಳಕೇನೆ ಇದು ಸಾಕಷ್ಟು ನಷ್ಟವನ್ನ ಉಂಟು ಮಾಡ್ತದೆ. ಅದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಇದ್ರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಓಹೋ, ಅಂದ್ರೆ ಇದು ಮುಂಗಾರು ಭತ್ತ ಬಿತ್ತನೆಯಲ್ಲಿ ಕಂಡುಬರಲ್ವಾ ಡಾಕ್ಟ್ರೆ? ಮುಂಗಾರು ಭತ್ತದಲ್ಲಿ ಕೂಡ ಬರುತ್ತೆ, ಬಟ್ ಆದ್ರೆ ಏನಂತಂದ್ರೆ ಈ ಬೇಸಿಗೆಯಲ್ಲಿ ಬರೋಷ್ಟು ಬರಲ್ಲ. ಆ ಸಮಯದಲ್ಲಿ ಹೆಚ್ಚು ಇದರ ಹಾವಳಿ ಹೆಚ್ಚು ಇರುತ್ತದೆ. ಹೌದೌದು, ಬೇಸಿಗೆ ಭತ್ತದಲ್ಲಿನೇ ಇದರದ ಹಾವಳಿ ಜಾಸ್ತಿ ಇರುತ್ತೆ. ಏನಂತಂದ್ರೆ ಇದು ಈ ಒಂದು ಕೀಟದ ಸಮಸ್ಯೆಯಿಂದಾಗಿ ರೈತರು ಸುಮಾರು 1 ಎಕರೆಗೆ ಏನಿಲ್ಲ ಅಂದ್ರು 5-10 ಚೀಲಗಳನ್ನ ಅಥವಾ 4-5 ಕ್ವಿಂಟಲ್ ಭತ್ತದಷ್ಟು ನಷ್ಟವನ್ನ ಅನುಭವಿಸ್ತಾರೆ. ಅಕಸ್ಮಾತ್ ನಾವೇನಾದ್ರೂ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಸುಮಾರು 10-12 ಕ್ವಿಂಟಲ್ ನಷ್ಟು ನಾವು ಇಳುವರಿಯಲ್ಲಿ ನಷ್ಟವನ್ನ ಅನುಭವಿಸ್ತೇವೆ. ಅಂದ್ರೆ ಈ ಹಳದಿ ಕಾಂಡ ಕೊರಕದ ಹುಳು ಹೆಚ್ಚು ತೊಂದರೆ ಕೊಡೋದಕ್ಕೆ ಮತ್ತು ಅದರ ಹಾವಳಿ ಹೆಚ್ಚಾಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು? ಹೇಳ್ತೇನೆ. ಈ ಒಂದು ಹಳದಿ ಕಾಂಡ ಕೊರಕ ಇದು ಏನಂತಂದ್ರೆ ನಮ್ಮ ಭಾರತದಂತ ಬೆಳೀತಕ್ಕಂತ ಭತ್ತದಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂತ ಒಂದು ಹುಳು. ಇದು ನ್ಯಾಷನಲ್ ಪೆಸ್ಟ್ ಅಂತ ಕರಿತೀವಿ. ಇದು ರಾಷ್ಟ್ರೀಯ ಹುಳು. ಇದು ಎಲ್ಲೆಲ್ಲಿ ನಮ್ಮ ದೇಶದಲ್ಲಿ ಭತ್ತವನ್ನ ಬೆಳೀತಾ ಇದಾರೆ ಅಲ್ಲೆಲ್ಲ ಇದು ಒಂದು ಕೀಟದ ಸಮಸ್ಯೆ ಇದೆ. ಅದರಲ್ಲೂ ನಮ್ಮ ಭಾಗದಲ್ಲಿ ಕರ್ನಾಟಕದಲ್ಲಿ ಬೆಳೀತಕ್ಕಂತ ಅಚ್ಚುಕಟ್ಟು ಪ್ರದೇಶಗಳಲ್ಲಿ, ಈಗ ನಾವು ಏನಂತಂದ್ರೆ ತುಂಗಭದ್ರ ಅಚ್ಚುಕಟ್ಟು ಪ್ರದೇಶ ಆಗಿರ್ಬಹುದು, ಕೃಷ್ಣಾ ಅಚ್ಚುಕಟ್ಟು ಪ್ರದೇಶ ಆಗಿರ್ಬಹುದು, ಕಾವೇರಿ ಅಚ್ಚುಕಟ್ಟು ಪ್ರದೇಶ ಆಗಿರ್ಬಹುದು, ಈ ಒಂದು ಭಾಗಗಳಲ್ಲಿ ಈ ಬೇಸಿಗೆಯಲ್ಲಿ ಬೆಳೀತಕ್ಕಂತ ಭತ್ತದಲ್ಲಿ ಈ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕೀಟದ ಸಮಸ್ಯೆ ಜಾಸ್ತಿ ಆಗ್ಲಿಕ್ಕೆ ಪ್ರಮುಖ ಕಾರಣಗಳು ಏನಂತಂದ್ರೆ ನಾವು ಒಂದು ರೈತರು ಕೈಗೊಳ್ತಕ್ಕಂತ ಒಂದು ಅವೈಜ್ಞಾನಿಕ ಪದ್ಧತಿಗಳಾಗಿರ್ಬಹುದು. ಸಾಮಾನ್ಯವಾಗಿ ಏನಂತಂದ್ರೆ ಈ ಒಂದು ನಾವು ಈ ಒಂದು ಬೇಸಾಯದಲ್ಲಿ, ಈ ಭತ್ತದ ಬೇಸಾಯದಲ್ಲಿ ಹೆಚ್ಚು ಹೆಚ್ಚು ಗೊಬ್ಬರಗಳನ್ನ ನಾವು ಉಪಯೋಗ ಮಾಡ್ತಾ ಇದೀವಿ. ಆಮೇಲೆ ಹೆಚ್ಚು ಹೆಚ್ಚು ಏನಂತಂದ್ರೆ ನೀರಿನ ಉಪಯೋಗ ಇಲ್ಲದೆ ಹಂತದಲ್ಲೂ ನಾವು ನೀರನ್ನ ಜಾಸ್ತಿ ಇದು ಉಪಯೋಗ ಮಾಡ್ತಾ ಇದೀವಿ. ಅದರಲ್ಲೇ ಪ್ರಮುಖ ಕಾರಣಗಳು ಏನಪ್ಪಾ ಅಂತಂದ್ರೆ ಈ ಒಂದು ಭತ್ತದ ಬೆಳೆ ಏನಾಗ್ತಾ ಇದೆ, ಅಧಿಕ ಇಳುವರಿ ಕೊಡತಕ್ಕಂತ ಕಡಿಮೆ ಸಹಿಷ್ಣುತೆಯುಳ್ಳ ತಳಿಗಳನ್ನ ನಾವು ಇವತ್ತಿನ ರೈತರು ಉಪಯೋಗ ಮಾಡ್ತಾ ಇದ್ದಾರೆ. ಏನಂತಂದ್ರೆ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ರೈತರು RNR ಅಂತ ಹೇಳಿ ಬೆಳೀತಾ ಇದಾರೆ ಭತ್ತವನ್ನ. ಆ ಒಂದು ತಳಿ ಏನಂತಂದ್ರೆ ಈ ಒಂದು ಕೀಟಕ್ಕೆ ಬಹಳ ಅಂದ್ರೆ ಅಷ್ಟೊಂದು ನಿರೋಧಕತೆ ಇಲ್ಲ. ಹಾಗಾಗಿ ಏನಂತಂದ್ರೆ ಇದೇ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಪ್ರಮುಖ ಇವು ಪ್ರಮುಖ ಕಾರಣಗಳು. ಅಂದ್ರೆ ಒಂದು ತಳಿಯಲ್ಲಿಯೇ ದೌರ್ಬಲ್ಯತೆ ಇದೆ ಅಂತ ನೀವು ಹೇಳ್ತಾ ಇದ್ರಿ? ಹೌದು ಸರ್, ಇದು ಪ್ರಮುಖವಾಗಿ ಏನಂತಂದ್ರೆ ತಳಿಯಲ್ಲಿ ದೌರ್ಬಲ್ಯತೆ ಒಂದು, ಹಾಗೆ ಈ ಒಂದು ವಾತಾವರಣದ ಒಂದು ಏರುಪೇರಿನಿಂದಾಗಿ ಈ ಒಂದು ಸಮಸ್ಯೆ ಜಾಸ್ತಿ ಆಗ್ತದೆ. ಇಳುವರಿ ಹೆಚ್ಚು ಕೊಡ್ತವೆ ತಳಿಗಳು, ಆದ್ರೆ ಸಸ್ಟೈನಬಿಲಿಟಿ ಕಡಿಮೆ. ಓಕೆ, ಹಾ ಸಸ್ಟೈನಬಿಲಿಟಿ ಬಹಳ ಕಡಿಮೆ. ಯಾವುದೇ ಕೀಟಬಾಧೆಗಳು ಬಂದ್ರೆ ಅದನ್ನ ರೋಗ ನಿರೋಧಕ ಶಕ್ತಿ ಕಂಟ್ರೋಲ್ ತರುವಂತ ಶಕ್ತಿ ಇರೋದಿಲ್ಲ. ಇರೋದಿಲ್ಲ ಸರ್ ಈ ಒಂದು ತಳಿಗಳಲ್ಲಿ. ಆದ್ರೆ ಏನಂತಂದ್ರೆ ಇಳುವರಿಯನ್ನು ಕೊಡ್ತವೆ, ಆದ್ರೆ ಕೀಟಗಳು ಬಂದಾಗ ಅಥವಾ ರೋಗಗಳು ಬಂದಾಗ ಅವುಗಳನ್ನ ತಡ್ಕೊಳ್ಳುವಂತ ಶಕ್ತಿ ಈ ಒಂದು ಇತ್ತೀಚಿನ ಬರ್ತಕ್ಕಂತ ತಳಿಗಳಲ್ಲಿ ಇರೋದಿಲ್ಲ. ಇವೆಲ್ಲ ದೇಸಿ ತಳಿಗಳ ಡಾಕ್ಟ್ರೆ? ಅಂದ್ರೆ ಈ RNR ಆಗಿರ್ಬೋದು, ಈ ತರದ ಸಮಸ್ಯೆಗಳು ಹೆಚ್ಚಾಗ್ತಿರುವಾಗ ನಮ್ಮ ರೈತರು ಮೊದಲು ಬಳಸ್ತಾ ಇರತಕ್ಕಂತ ತಳಿಗಳಿಗೂ ಈಗಿನ ಈ ತಳಿಗಳಿಗೂ ಏನಾದ್ರೂ ವ್ಯತ್ಯಾಸಗಳಿದೆಯಾ? ಹೇಗೆ ಇದು ಏನಂತಂದ್ರೆ ಇವು ದೇಸಿಯ ತಳಿಗಳಲ್ಲ. ಇವುಗಳನ್ನ ಏನಂತಂದ್ರೆ ನಮ್ಮ ಪ್ರಯೋಗಶಾಲೆಗಳಲ್ಲಿ ಒಂದು ಕ್ರಾಸಿಂಗ್ ಮುಖಾಂತರ ಈ ಒಂದು ತಳಿಗಳನ್ನ ಡೆವಲಪ್ ಮಾಡಿರ್ತಾರೆ. ಸೊ ಇವು ಏನಂತಂದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ನಮ್ಮ ಭಾಗದ ರೈತರು ಏನಂದ್ರೆ ಸಣ್ಣ ಅಕ್ಕಿ ಸಣ್ಣ ಇರಬೇಕು, ಆಮೇಲೆ ಏನಂತಂದ್ರೆ ಕಾಳು ದಪ್ಪ ಇರಬಾರ್ದು, ಅಕ್ಕಿ ಸಣ್ಣದಿರ್ಬೇಕು, ಆಮೇಲೆ ಹೈಟ್ ಕಡಿಮೆ ಇರಬೇಕು, ಕಡಿಮೆ ದಿವಸದಲ್ಲಿ ಬರ್ತಕ್ಕಂತ ತಳಿಗಳು ಇವು. ಏನಂತಂದ್ರೆ ಕಡಿಮೆ ಈಗ ಸೋನಾ ಮಸೂರಿ ಆದ್ರೆ ಸುಮಾರು 140 ದಿನ 150 ದಿವಸ ತಗೊಳತ್ತೆ. ಆದ್ರೆ ಇದೆ ನಾವು RNR ಆಗಿರ್ಬೋದು, ಕಾವೇರಿ ಸೋನಾ ಆಗಿರ್ಬೋದು, ಇವು ಏನಂತಂದ್ರೆ 125 ದಿನಕ್ಕೆ 130 ದಿವಸಕ್ಕೆಲ್ಲ ಬಂದ್ಬಿಡುತ್ತೆ. ಹಂಗಾಗಿ ರೈತರು ಏನಂದ್ರೆ ಈಗ ನಮ್ಗೆ ದೊರೆತಕ್ಕಂತ ಕಡಿಮೆ ನೀರಿನಲ್ಲಿ ಕಡಿಮೆ ಅವಧಿ ತಳಿಗಳನ್ನ ಬೆಳೀಲಿಕ್ಕೆ ಇಷ್ಟಪಡ್ತಾ ಇದಾರೆ. ಹಂಗಾಗಿ ಈ ಒಂದು ತಳಿಗಳಿಗೆ ಬಹಳಷ್ಟು ರೈತರು ಮಾರು ಹೋಗ್ತಾ ಇದಾರೆ. ಈ ಹಳದಿ ಕಾಂಡ ಕೊರಕದ ಹುಳು ಒಮ್ಮೆ ಈ ಭತ್ತಕ್ಕೆ ಬಂತು ಅಂದ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಬೆಳೆ ನಷ್ಟವನ್ನು ಉಂಟು ಮಾಡುತ್ತದೆ ಇನ್ನೊಮ್ಮೆ ಹೇಳಿ? ಸರ್, ಇದು ಏನಂತಂದ್ರೆ ಹಳದಿ ಕಾಂಡ ಕೊರಕ ಅಥವಾ ಗೋಪಿ ಅಂತ ನಾವು ಸಾಮಾನ್ಯವಾಗಿ ರೈತರ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಗೋಪಿ ಅಂತ ಕರಿತೀವಿ ಅಥವಾ ಕಾಂಡ ಕೊರೆಯ ಹುಳ ಅಂತ ಕರಿತೀವಿ. ಸಾಮಾನ್ಯವಾಗಿ ಹಳದಿ ಕಲರ್ ಇರೋದ್ರಿಂದ ಇದನ್ನ ನಾವು ಹಳದಿ ಕಾಂಡ ಕೊರಕ ಅಂತ ಕರಿತೀವಿ. ಇದನ್ನ ವೈಜ್ಞಾನಿಕವಾಗಿ ಅಂದ್ರೆ ಸಿರ್ಪೋಫೇಗಾ ಇನ್ಸರ್ಟುಲಸ್ ಅಂತೇಳಿ ನಾವು ವೈಜ್ಞಾನಿಕವಾಗಿ ಕರಿತಾ ಇದ್ದೀವಿ. ಈ ಒಂದು ಕೀಟ ಸಸಿಮಡಿ ಹಂತದಿಂದ ಹಿಡಿದು ಇದು ಕಾಳು ಏನಂತಂದ್ರೆ ಕಟ್ಟುವರಿಗೂ ಕೂಡ ಈ ಒಂದು ಕೀಟದ ಬಾಧೆ ಇರುತ್ತೆ. ಇದರ ಬಾಧೆ ಏನಾದ್ರೂ ಸಸಿಮಡಿ ಹಂತದಲ್ಲಿ ಅಥವಾ ನಾವು ಸಸಿ ಹಚ್ಚಿದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಏನಾದ್ರು ಬಂದ್ರೆ ಸುಮಾರು 70-80% ಇಳುವರಿಯಲ್ಲಿ ಅಷ್ಟೊಂದು ನಷ್ಟವನ್ನ ಉಂಟು ಮಾಡುತ್ತೆ. ನಾವು ಯಾವುದೇ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳದೆ ಹೋದ್ರೆ ಇದು ಸುಮಾರು 70-80% ಹಾನಿಯನ್ನ ಮಾಡುತ್ತೆ. ಈಗ ನಮ್ಮ ರೈತರಿಗೆ ಈ ಹುಳದ ಪರಿಚಯ ಇದೆಯಾ? ಈ ಕಾಂಡಕರಕದ ಹುಳುವಿನ ಪರಿಚಯ ಇದೆಯಾ? ಅದು ಅದರ ಜೀವನ ಕ್ರಮ ಹೇಗಿರ್ತದೆ? ಅದು ಯಾವ್ಯಾವ ಹಂತದಲ್ಲಿ ಭತ್ತಕ್ಕೆ ಅಟ್ಯಾಕ್ ಮಾಡ್ತದೆ ಅಥವಾ ಅದು ಆಕ್ರಮಿಸಿಕೊಳ್ತದೆ? ಈ ಒಂದು ಹಳದಿ ಕಾಂಡ ಕೊರಕದ ಬಗ್ಗೆ ಅಥವಾ ಗೋಪಿ ಅಂತ ಏನು ಕರಿತೀವಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಜೀವನ ಚಕ್ರದ ಬಗ್ಗೆ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಹೆಣ್ಣು ಪತಂಗ ಒಂದ್ ತನ್ನ ಒಂದು ಜೀವಿತಾವಧಿಯಲ್ಲಿ ಸುಮಾರು 100-200 ತತ್ತಿಗಳನ್ನ ಇಡುತ್ತೆ. ಇದು ಗುಂಪು ಗುಂಪಾಗಿ ಈ ಎಲೆಗಳ ತುದಿಗಳ ಮೇಲೆ ಏನಂತಂದ್ರೆ ತತ್ತಿಗಳನ್ನ ಗುಂಪು ಗುಂಪಾಗಿ ಇಡುತ್ತೆ. ಇದು ಹೆಣ್ಣು ಪತಂಗ ಏನಿಲ್ಲ ಅಂದ್ರೆ ಸುಮಾರು 3-4 ದಿವಸ ಬದುಕಿರತ್ತೆ. ಆ ತತ್ತಿಗಳನ್ನ ಇಟ್ಟ ತಕ್ಷಣ ಅದು ಸಾಯುತ್ತೆ. ಸಸಿಮಡಿ ಹಂತದಲ್ಲಿ ಇಟ್ಟಾಗ ಈ ತತ್ತಿಯಿಂದ ಮೂರ್ನಾಲ್ಕು ದಿವಸ ಆದ್ಮೇಲೆ ತತ್ತಿಗಳು ಕಾವಾದ್ಮೇಲೆ ಮೂರ್ನಾಲ್ಕು ದಿವಸ ಆದ್ಮೇಲೆ ಹೊರಗಡೆ ಏನ್ ಬರುತ್ತಲ್ಲ ಬಂದು ಅವು ಏನ್ ಮಾಡ್ತದೆ ಈ ಬೆಳೆಯ ಒಂದು ಕಾಂಡಕ್ಕೆ ಹೋಗಿ ಅಲ್ಲಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತದ. ಓಹೋ ಹಾ, ಅಲ್ಲಿ ತಿಂದು ಸ್ಟಾರ್ಟ್ ಮಾಡಿ ಆ ಒಂದು ಮರಿ ಹುಳ ಅಲ್�ಲೇ ಡೆವಲಪ್ ಆಗುತ್ತೆ. ಅಲ್ಲಿ ಭತ್ತದ ಸಸಿಯ ಆರಂಭದ ದಿನಗಳಿಂದಲೇ ಇದು ಶುರುವಾಗ್ಬಿಡುತ್ತೆ. ಹೌದೌದು, ಈ ತತ್ತಿ ಮಡಿ ಹಂತದಲ್ಲಿ ಏನಂತಂದ್ರೆ ಆ ಎಲೆ ತುದಿ ಮೇಲೆ ಇದರ ತತ್ತಿಗಳು ಸಾಕಷ್ಟು ಇರುತ್ತವೆ. ಅದಕ್ಕೆ ನಾವು ಏನ ಹೇಳ್ತೇವೆ ಅಂತಂದ್ರೆ ಇದನ್ನ ಸಸಿಗಳನ್ನ ಹಚ್ಚಬೇಕಾದ್ರೆ ಕುಡಿ ಚೂಟಿ ಹಚ್ಚಿ ಅಂತ ಹೇಳ್ತೇವಲ್ಲ, ಆ ಕುಡಿ ಚೂಟೋದ್ರಿಂದ ಏನಾಗುತ್ತೆ ಆ ತತ್ತಿಗಳನ್ನ ನಾವು ನಾಶಪಡಿಸಿದಂಗಾಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಮರಿ ಹುಳ ಬಹಳ ಪ್ರಮುಖವಾದಂತದ್ದು, ಬಹಳ ಏನೋ ಡ್ಯಾಮೇಜ್ ಮಾಡ್ತಕ್ಕಂತ ಒಂದು ಹಂತ ಯಾವ್ದಂದ್ರೆ ಮರಿ ಹುಳು. ಈ ಹುಳು ಏನಂತಂದ್ರೆ ಸುಮಾರು 15-20 ದಿವಸ ಆ ಒಂದು ಕಾಂಡದಲ್ಲಿ ಇರುತ್ತೆ. ಈ ಒಂದು ಕಾಂಡ ಕೊರೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ನಮಗೆ ಪೈರು ಬರಲ್ಲ, ತೆನೆ ಬರಲ್ಲ, ಹಂಗಾಗಿ ಆ ಒಂದು ನಮಗೆ ಇಳುವರಿ ಬರಂಗಿಲ್ಲ. ಈ ಮರಿ ಹುಳು ಆದ ತಕ್ಷಣ ಕೋಶಾವಸ್ಥೆಗೆ ಹೋಗುತ್ತೆ, ಅಲ್ಲೇನೆ ಒಳಗಡೆನೆ ಕೋಶಾವಸ್ಥೆಗೆ ಹೋಗುತ್ತೆ. ಮತ್ತೆ ಮೂರ್ನಾಲ್ಕು ದಿವಸ ಆದ್ಮೇಲೆ ಮತ್ತೆ ಗಂಡು ಪತಂಗ ಹೆಣ್ಣು ಪತಂಗ ಹೊರಗಡೆ ಬರುತ್ತೆ, ಮತ್ತೆ ಸಂಯೋಗ ಹೊಂದುತ್ತೆ. ಈ ತರ ಅಂದ್ರೆ ಇದರದು ಜೀವನ ಚಕ್ರ ಈ ತರ ಇರುತ್ತೆ. ಸುಮಾರು ಈ ಒಂದು ನಮ್ಮ ಒಂದು ಬೆಳೆಯಲ್ಲಿ 2 ಈ ಹುಳು ಕಾಣಿಸ್ಕೊಳ್ತದೆ, ಒಂದು ಸತ್ತಿ ಮಡಿ ಹಂತದಲ್ಲಿ, ಆಮೇಲೆ ಇನ್ನೊಂದು ಏನಂತಂದ್ರೆ ತೆನೆ ಬಿಡಬೇಕಾದ್ರೆ ಅವಾಗ ಇದು ಕಾಣಿಸ್ಕೊಳ್ತದೆ. ಈ ಭತ್ತದಲ್ಲಿ ಕಾಂಡಕೊರಕದ ಬಾಧೆಯ ಲಕ್ಷಣಗಳು ಹೇಗಿರ್ತವೆ ಡಾಕ್ಟರ್? ಸಾಮಾನ್ಯವಾಗಿ ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ ಇದು ಕಾಂಡವನ್ನು ಕೊರೆಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಸುಳಿ ಸಾಯುತ್ತೆ. ಸಪ್ತ ಸುಳಿ ಅಂತ ಕರಿತೀವಿ, ಅಥವಾ ಡೆಡ್ ಹಾರ್ಟ್ ಅಂತ ಕರಿತೀವಿ. ಇದೇ ಒಂದು ಕೀಟದ ಸಮಸ್ಯೆ ಒಂದು ಈ ತೆನೆ ಆಗೋ ಟೈಮ್ ಅಲ್ಲಿ ಬಂತಂದ್ರೆ ತೆನೆಗಳು ಎಲ್ಲ ಬಿಳೆ ತೆನೆ ಆಗ್ಬಿಡ್ತವೆ. ಹಾಗಾಗಿ ಏನಂತಂದ್ರೆ ನಮಗೆ ಬಿಳೆ ತೆನೆ ಆಗೋದ್ರಿಂದ ವೈಟ್ ಎರೆಡ್ ಅಂತ ಕರಿತೀವಿ. ಆ ಬಿಳೆ ತೆನೆಯಲ್ಲಿ ಯಾವುದೇ ನಾವು ಕಾಳುಗಳನ್ನ ನೋಡೋದು ಎಲ್ಲ ಜೊಳ್ಳೆ ಆಗ್ಬಿಟ್ಟಿರುತ್ತೆ. ಇದರಿಂದಾಗಿ ನಾವು ಏನಂತಂದ್ರೆ ಇಳುವರಿ ಸಾಕಷ್ಟು ಕಡಿಮೆ ಬರುತ್ತೆ. ಡಾಕ್ಟರ್, ಬಹಳ ಮುಖ್ಯವಾಗಿ ಕಾಂಡಕೊರಕ ಬಾಧೆಯನ್ನ ಸಸಿಮಿಡಿ ಹಂತದಲ್ಲಿ ಮತ್ತು ಮುಖ್ಯ ಗದ್ದೆಯಲ್ಲಿ ಹೇಗೆ ನಿಯಂತ್ರಣದಲ್ಲಿ ಇಡಬಹುದು, ಹಾಗೂ ಅದನ್ನ ಅದರ ಕ್ರಮಗಳು ಏನೇನು ಅನುಸರಿಸಬೇಕು ರೈತರು ಅಂತ? ನಾ ಆಗ್ಲೇ ಹೇಳ್ದಂಗೆ ಇದು ಒಂದು ಬೇಸಿಗೆ ಭತ್ತದಲ್ಲಿ ಬರ್ತಕ್ಕಂತ ಪ್ರಮುಖವಾದ ಕೀಟ. ಇದನ್ನ ನಾವು ಏನಂತಂದ್ರೆ ಪ್ರಾರಂಭಿಕ ಹಂತದಲ್ಲೇ ಇದನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬೇಕು. ಆಮೇಲೆ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಇದು. ಅದಕ್ಕೆ ಕೆಲವೊಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ವಹಿಸ್ಕೊಳ್ಬೇಕಾಗ್ತದೆ ರೈತರು. ಸಾಮಾನ್ಯವಾಗಿ ಏನಂತಂದ್ರೆ ಈಗ ಮುಂಗಾರು ಬೆಳೆ ಕಟಾವು ಆದ್ಮೇಲೆ ಆಗುತ್ತಲ್ಲ, ಅದನ್ನ ಆದಷ್ಟು ಬೆಳೆ ಕಟಾವು ಮಾಡ್ಬೇಕಾದ್ರೆ ನೆಲದ ಸಮಕ್ಕೆನೆ ಕೊಯ್ಲು ಮಾಡ್ಬೇಕು. ಆಮೇಲೆ ಏನಂತಂದ್ರೆ ಈ ಪ್ರತಿ ವರ್ಷನೂ ಬೆಳೆ ಕಟಾವಾದ ನಂತರ ಬೆಳೆದ ಅವಶೇಷ ಏನು ಇರುತ್ತಲ್ಲ ಅದನ್ನ ನಾವು ನಾಶಪಡಿಸ್ಬೇಕು. ಯಾಕಂತಂದ್ರೆ ಅದರಲ್ಲಿ ಇದರ ಕೋಶಗಳು ಅಥವಾ ಮರಿ ಹುಳು ಅದರಲ್ಲೇ ಇರೋದ್ರಿಂದ ಮುಂಗಾರು ಬೆಳೆಯಲ್ಲಿ ಬರ್ತಕ್ಕಂತ ಬೆಳಿತಕ್ಕಂತ ಬೆಳೆಯಲ್ಲಿ ಇದರ ಕೋಶಗಳು ಮತ್ತು ಮರಿ ಹುಳುಗಳು ಇರೋದ್ರಿಂದ ನಾವು ಆ ಒಂದು ಅವಶೇಷಗಳನ್ನ ನಾವು ನೀರು ಆಗ್ಲಿ ಅಥವಾ ಅದರ ಅವಶೇಷಗಳನ್ನ ನಾವು ನಾಶಪಡಿಸ್ಬೇಕಾಗತ್ತೆ. ಆಮೇಲೆ ಇದು ಏನಂತಂದ್ರೆ ಈ ಒಂದು ಕೀಟ ಬೇರೆ ಒಂದು ಈ ಬಂಡ್ಗಳಲ್ಲಿ ಇರ್ತಕ್ಕಂತ ಈ ಕಳೆಗಳಲ್ಲಿ ಇರುತ್ತೆ ಇದು. ಆದಷ್ಟು ನಾವೇನಂತಂದ್ರೆ ಬಂಡ್ ಮೇಲೆ ಇರ್ತಕ್ಕಂತ ಕಳೆಗಳನ್ನ ನಾವು ಕ್ಲೀನ್ ಆಗಿ ಇಟ್ಟುಕೋಬೇಕು, ಸ್ವಚ್ಛವಾಗಿ ಇಟ್ಟುಕೋಬೇಕು. ಅಂದ್ರೆ ನಮ್ಮ ರೈತರು ಹಿಂದೆ ಎಲ್ಲ ಈ ತರದ ವೇಸ್ಟ್ ಅನ್ನ ಸುಡ್ತಾ ಇದ್ರು, ಇದೇ ಕಾರಣಕ್ಕಾಗಿನ ಹೇಗೆ ಅಂತ? ಈ ಸಾಮಾನ್ಯವಾಗಿ ಏನಂತಂದ್ರೆ ಈ ಒಂದು ಆ ಸುಡೋದ್ರೆ ಈ ಹುಳುಗಳ ಸಮಸ್ಯೆಯನ್ನ ನಾವು ಕಡಿಮೆ ಮಾಡಬಹುದಾಗಿತ್ತು. ಕಡಿಮೆ ಮಾಡಬಹುದು. ಈ ಯೂಶುವಲಿ ಏನಂತಂದ್ರೆ ಸಾಮಾನ್ಯವಾಗಿ ಮುಂಗಾರು ಬೆಳೆ ತಕ್ಷಣ ನೆಕ್ಸ್ಟ್ ಏನು ಬೇಸಿಗೆ ಬೆಳೆ ಹೋಗಕ್ಕಿಂತ ಮುಂಚೆನೆ ಆ ಬೆಳೆಯನ್ನ ಸುಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಂತಹ ಕೀಟಗಳ ಸಮಸ್ಯೆಯನ್ನ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಅದಲ್ದೇನೆ ಈ ಈಗ ಸಸಿ ಮಡಿ ಹಾಕ್ಬೇಕಾದ್ರೆ ಈ ಏನ ಸಸಿ ಮಡಿಯನ್ನ ರೆಡಿ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಭಾಗಕ್ಕೆ ನಾವು ಏನು ಯಾವ್ದಾದ್ರು ಒಂದು ಕೀಟನಾಶಕವನ್ನ ಅಥವಾ ಬೇವಿನ ಹಿಂಡಿಯನ್ನ ಉಪಯೋಗ ಮಾಡಿ ಆಮೇಲೆ ನಾವು ಬೀಜಗಳನ್ನ ಹಾಕೋದ್ರಿಂದ ಕೂಡ ಇವು ಪ್ರಾರಂಭಿಕ ಹಂತದಲ್ಲಿ ಅಥವಾ ಸಸಿ ಮಡಿಯಲ್ಲೇ ಬರ್ತಕ್ಕಂತ ಈ ಒಂದು ಕಾಂಡಕೊರಕವನ್ನ ನಾವು ನಿಯಂತ್ರಣ ಮಾಡಬಹುದು. ಅದಲ್ದೇನೆ ಈ ಬೀಜಗಳನ್ನ ಹಾಕಿದ ನಂತರ 15 ಆದ್ಮೇಲೆ ನಾವು ಅಂತರ್ವ್ಯಾಪಿ ಕೀಟನಾಶಕಗಳಾದಂತ ಈ ಕ್ಲೋರೋಪೈರಿಫಾಸ್ ಆಗಿರ್ಬೋದು ಅಥವಾ ಕಾರ್ಬೋಸಲ್ಫಾನ್ ಆಗಿರ್ಬೋದು ಈ ಕೀಟನಾಶಕಗಳನ್ನ ಉಪಯೋಗ ಮಾಡೋದ್ರಿಂದ ಈ ಕೀಟದ ತತ್ತಿಗಳನ್ನ ನಾವು ಚೆನ್ನಾಗಿ ನಾಶ ಮಾಡಬಹುದು ಅಥವಾ ಈ ಮೊಟ್ಟೆಗಳಿಂದ ಹೊರಬಂದಂತ ಮರಿಗಳನ್ನ ನಾವು ಚೆನ್ನಾಗಿ ನಿಯಂತ್ರಣ ಮಾಡಬಹುದು. ಆಮೇಲೆ ಏನಂತಂದ್ರೆ ಈ ನೆಕ್ಸ್ಟ್ ಸಸಿಗಳನ್ನ ನಾವು ಹಚ್ಚೋ ಒಂದು 4-5 ದಿವಸ ಮುಂಚೆನೆ ಏನ್ ಮಾಡ್ಬೇಕಂತಂದ್ರೆ ಸಸಿ ಮಡಿಗೆನೆ ನಾವು ಔಷಧವನ್ನ ಸಿಂಪರಣೆ ಮಾಡ್ಕೊಂಡ್ಬಿಟ್ರೆ ಮುಖ್ಯ ಗದ್ದೆಯಲ್ಲಿ ಅಥವಾ ಏನು ನಾವು ಗದ್ದೆಯಲ್ಲಿ ಹಚ್ತೇವಲ್ಲ ಅಲ್ಲಿ ಏನಂತಂದ್ರೆ ಈ ಸಸಿ ಮಡಿಯಿಂದ ಹೋಗ್ತಕ್ಕಂತ ಹುಳದ ಸಂಖ್ಯೆಯನ್ನ ನಾವು ಕಡಿಮೆ ಮಾಡಬಹುದು. ಓಹೋ, ಇದು ಏನಂತಂದ್ರೆ ಸಸಿ ಮಡಿ ಹಂತದಲ್ಲಿ ನಾವು ಮಾಡ್ತಕ್ಕಂತ ಕೆಲವೊಂದಿಷ್ಟು ಪದ್ಧತಿಗಳು ಇವು. ಆಮೇಲೆ ಏನ್ ಮಾಡ್ಬೋದು ಅಂತಂದ್ರೆ, ಈ ಪಕ್ಕದಲ್ಲಿ ಏನಾದ್ರು ನೀವು ದೀಪದ ಒಂದು ವ್ಯವಸ್ಥೆ ಮಾಡೋದಿತ್ತಂತಂದ್ರೆ, ಲೈಟ್ ಅಂತ ಏನೈತಲ್ಲ ಅದನ್ನ ಹಾಕೋದ್ರಿಂದ ಯೂಶ್ವಲಿ ಇದೇನಂತಂದ್ರೆ ಈ ಪ್ರೌಢ ಕೀಟಗಳು ದೀಪದ ಒಂದು ಪ್ರಕಾಶಕ್ಕೆ ಆಕರ್ಷಣೆಗೊಳ್ತಾವ. ನೀವು ಆ ಒಂದು ಬಲ್ಬ್ ಅನ್ನ ಹಾಕಿ ಆ ಕೀಟವನ್ನ ಆಕರ್ಷಿಸಿ ಅಲ್ಲೇ ಅವುಗಳನ್ನ ಸಾಯಿಸಬಹುದು. ಸೊ ಈ ವಿಧಾನದಲ್ಲೂ ಅಂದ್ರೆ ಇದು ಯಾವುದೇ ಔಷಧಿಗಳನ್ನು ಬಳಸದ ಈ ವಿಧಾನದಲ್ಲೂ ಸಹಿತ ಈ ಕೀಟಬಾಧೆಯನ್ನ ನಿಯಂತ್ರಣ ತರಬಹುದು. ಹೌದೌದು, ಸಾಮಾನ್ಯವಾಗಿ ಏನಂತಂದ್ರೆ 60-70% ನಾವು ಕೀಟಗಳನ್ನ ಇದರಲ್ಲಿ ಈ ತರ ಕೆಲವೊಂದಿಷ್ಟು ಪದ್ಧತಿಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ನಾವು ಪ್ರಾರಂಭಿಕ ಹಂತದಲ್ಲೇ ಈ ಕೀಟವನ್ನ ನಿಯಂತ್ರಣ ಮಾಡಬಹುದು. ಇನ್ನು ಮುಖ್ಯ ಗದ್ದೆಯಲ್ಲಿ ಹೇಳಬೇಕಾದ್ರೆ, ಈಗ ಸಸಿಯನ್ನ ಹಚ್ಚಿದ ಮೇಲೆ ಸಾಮಾನ್ಯವಾಗಿ ರೈತರು ಎರಡನೇ ಗೊಬ್ಬರ ಕೊಡ್ತಾರೆ. ಯಾವಾಗ ಅಂತಂದ್ರೆ 15-20 ದಿವಸಗಳೊಳಗೆ ಎರಡನೇ ಗೊಬ್ಬರವನ್ನ ಕೊಡ್ತಾ ಇರ್ತಾರಲ್ಲ, ಆ ಒಂದು ಗೊಬ್ಬರದ ಜೊತೆಗೆ ಏನೋ ಈ ಮಾರುಕಟ್ಟೆಯಲ್ಲಿ ದೊರೆತಕ್ಕಂತ ಈ ಒಂದು ಹುಳಕ್ಕೆನೆ ಅಭಿವೃದ್ಧಿಪಡಿಸಿರ್ತಕ್ಕಂತ ಕೀಟನಾಶಕಗಳಾದಂತ ಈ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತ ಕರಿತೀವಿ, ಅದನ್ನ ಸಾಮಾನ್ಯವಾಗಿ ಫರ್ಟೆರಾ ಅಂತ ಕರಿತೀವಿ, ಅಥವಾ ಗ್ರಿಟಾಕೋ ಅಂತ ಕರಿತೀವಿ. ಇಂತಹ ಔಷಧಿಗಳನ್ನ ಎರಡನೇ ಗೊಬ್ಬರದ ಜೊತೆಗೆ ಕಡ್ಡಾಯವಾಗಿ ನಾವೇನಂತಂದ್ರೆ ಮಿಕ್ಸ್ ಮಾಡಿ ಆ ಒಂದು ಹೊಲದಲ್ಲಿ ಉಗ್ರೆ ಅಂದ್ರೆ ಈಗ ನಾವು ಹೇಳಿದ್ನಲ್ಲ ಕ್ಲೋರಾಂಟ್ರಿನಿಲಿಪ್ರೋಲ್ ಅಥವಾ ಫರ್ಟೆರಾ ಅಂತ ಏನಂತಲ್ಲ ಎಕರೆಗೆ 4 kg ಅಂತೆ, ಆಮೇಲೆ ವಿರ್ಟ್ಯಾಕ್ ಅಂತ ಕರೀಂದಲ್ಲ ಅಥವಾ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತೇನೆ ಐತಲ್ಲ, ಅದನ್ನ ನಾವು ಎಕರೆಗೆ 4 kg ಹಂಗೆ ಅದನ್ನ ನಾವು ಗೊಬ್ಬರದ ಜೊತೆಗೆ ಮಿಕ್ಸ್ ಮಾಡಿ ನಾವು ಉಗ್ಗಿದ್ರೆ ಮುಂದೆ ಬರ್ತಕ್ಕಂತ ಕೀಟವನ್ನ ನಾವು ಚೆನ್ನಾಗಿ ನಿಯಂತ್ರಣವನ್ನ ಮಾಡಬಹುದು. ಅದಲ್ಲದೆ ಕೆಲವೊಂದಿಷ್ಟು ಈ ಲಿಂಗಾಕರ್ಷಕ ಬಲೆಗಳನ್ನ ಉಪಯೋಗ ಮಾಡಿಕೊಂಡು ಕೂಡ ಈ ಒಂದು ಕೀಟದ ನಿಯಂತ್ರಣವನ್ನ ಮಾಡಬಹುದು. ಸಾಮಾನ್ಯವಾಗಿ ಏನಂದ್ರೆ ಲಿಂಗಾಕರ್ಷಕ ಬಲೆಗಳನ್ನ ನಾವು ಎಕರೆಗೆ 8 ಉಪಯೋಗ ಮಾಡಿ ಈ ಒಂದು ಹುಳದ ಇರುವಿಕೆಯನ್ನ ಗುರುತುಪಡಿಸಿಕೊಂಡು ಅಕಸ್ಮಾತ್ ಏನಾದ್ರೂ ಲಿಂಗಾಕರ್ಷಕ ಬಲೆಯೊಳಗೆ ಈ ಹುಳಗಳು ಬೀಳ್ತಾ ಇದಾವ ಅಂತಂದ್ರೆ ಅಲ್ಲಿ ಕೀಟಗಳು ಅದಾವ ಅಂತ ಅದರ ಅರ್ಥ. ಸೊ ಹಂಗಾಗಿ ನಾವು ಏನಂತಂದ್ರೆ ಆ ಒಂದು ಲಿಂಗಾಕರ್ಷಕ ಬಲೆಯಲ್ಲಿ ಬೀಳ್ತಕ್ಕಂಥ ಕೀಟಗಳನ್ನು ನೋಡಿಕೊಂಡು ನಾವು ಔಷಧಗಳನ್ನ ಸಿಂಪರಣೆ ಮಾಡಬಹುದು. ಅದಲ್ಲದೆ ಈ ಒಂದು ಹಳದಿ ಕಾಂಡ ಕೊರಕದ ಕೀಟದ ತತ್ತಿಗಳನ್ನ ತಿಂತಕ್ಕಂತ ಒಂದು ರೈತ ಸ್ನೇಹಿ ಕೀಟ ಟ್ರೈಕೋಗ್ರಾಮ ಅಂತ ಪರತಂತ್ರ ಜೀವಿ ಇದೆ, ಅದನ್ನ ನಾವು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅದನ್ನ ನಾವು ಮಾರ್ತಾ ಇದೀವಿ. ಆ ಕೀಟಗಳನ್ನ ರೈತರು ತಮ್ಮ ಬೆಳೆಗಳಿಗೆ ಉಪಯೋಗ ಮಾಡ್ಕೊಳ್ಬಹುದು. ಇದು ಏನಂತಂದ್ರೆ ಯಾವುದೇ ಔಷಧಗಳನ್ನ ಬಳಸದೇನೆ ಆ ಒಂದು ಕೀಟದ ನಿರ್ವಹಣೆಯನ್ನ ಮಾಡಬಹುದು. ಅಂದ್ರೆ ಒಂದು ಕೀಟವನ್ನ ಇನ್ನೊಂದು ಕೀಟದ ಸಹಾಯದಿಂದ ನಿರ್ವಹಣೆಯನ್ನ ಮಾಡ್ತಕ್ಕಂತ ಒಂದು ಪದ್ಧತಿ ಇದು. ಇದನ್ನ ಏನಂತಂದ್ರೆ ಸುಮಾರು ಒಂದು ವಾರದ ಒಂದು ಏನು ಡಿಫ್ರೆನ್ಸ್ ನಲ್ಲಿ 3-4 ನಾವು ಈ ಟ್ರೈಕೋಕಾರ್ಡ್ಸ್ ಅಂತ ಕರಿತೀವಿ. ಇವುಗಳನ್ನ ನಾವು ನಮ್ಮ ಭತ್ತದ ಬೆಳೆಯಲ್ಲಿ ಉಪಯೋಗ ಮಾಡೋದ್ರಿಂದ ಸಾಕಷ್ಟು ಕೀಟನಾಶಕಗಳನ್ನ ಬಳಕೆಯನ್ನ ನಾವು ಕಡಿಮೆ ಮಾಡಬಹುದು. ಇವೆಲ್ಲ ಜೈವಿಕವಾಗಿರ್ತಕ್ಕಂತ ನಿಯಂತ್ರಣ ಕ್ರಮಗಳ ಇವೆಲ್ಲ ಏನಂತಂದ್ರೆ ಜೈವಿಕ ಒಂದು ಪದ್ಧತಿಯಲ್ಲಿ ಅಳವಡಿಸಿಕೊಳ್ಳತಕ್ಕಂತ ಪದ್ಧತಿ. ರೈತರಿಗೆ ಬೇರೆ ಮಾರ್ಕ ಬೇರೆ ಯಾವುದೇ ದುಷ್ಪರಿಣಾಮಗಳಾಗದ ಹಾಗೆ ಈ ಔಷಧಿಗಳನ್ನ ಬಳಸ್ಕೋಬಹುದು. ಹೌದು, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ನಮ್ಮ ಭತ್ತದಲ್ಲಿ ಈ ಒಂದು ರಾಸಾಯನಿಕ ಒಂದು ಒಳಸುರಿಗಳು ಜಾಸ್ತಿ ಒಳ ಸುಳುವಿಕೆ ಬಹಳ ಆಗ್ತಾ ಇದೆ. ಸೊ ಆ ಒಂದು ಅದನ್ನ ನಿಯಂತ್ರಣವನ್ನು ಮಾಡ್ಲಿಕ್ಕೆ ಆಮೇಲೆ ನಾವು ಈಗಿನ ಈ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಕೀಟನಾಶಕಗಳ ಬೆಲೆ ಕೂಡ ಬಹಳಷ್ಟು ಇದೆ. ಸೊ ಅದರ ಒಂದು ನಿಯಂತ್ರಣವನ್ನ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ನಾವು ಏನಂತಂದ್ರೆ ಈ ಒಂದು ಜೈವಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡು ನಾವು ಈ ಒಂದು ಹುಳಗಳನ್ನು ಉಪಯೋಗ ಮಾಡಿಕೊಂಡು ಇದನ್ನ ನಿಯಂತ್ರಣ ಮಾಡಬಹುದು. ಅದಲ್ದೇನೆ ಅಕಸ್ಮಾತ್ ಏನಾದ್ರೂ ಇದರ ಬಾಧೆ ಜಾಸ್ತಿ ಆದದ್ದೇ ಕಂಡು ಬಂದಲ್ಲಿ ಇದಕ್ಕೆ ಏನಂತಂದ್ರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಕೀಟನಾಶಕಗಳು ಇದಾವೆ. ಅದರಲ್ಲಿ ಪ್ರಮುಖವಾಗಿ ಫಿಪ್ರೋನಿಲ್ ಅಂತ ಇದೆ, ಆಮೇಲೆ ಏನಂತಂದ್ರೆ ಕ್ಲೋರೋಪೈರಿಫಾಸ್ ಅಂತ ಹೇಳಿದೆ, ಆಮೇಲೆ ಏನಂತಂದ್ರೆ ಈ ಕ್ಲೋರಾಂಟ್ರಿನಿಲಿಪ್ರೋಲ್ ಅಂತ ಆಗಲೇ ಹೇಳಿದ್ನಲ್ಲ, ಅದು ಔಷಧಗಳು ಒಳ್ಳೆ ಒಳ್ಳೆ ಕೀಟನಾಶಕಗಳು ಇದಾವೆ. ಅವುಗಳನ್ನ ನಾವೇನಂತಂದ್ರೆ ಲಾಸ್ಟ್ ಒಂದು ಮೆಥಡ್ ಅಂತೇಳಿ ಉಪಯೋಗ ಮಾಡಿಕೊಂಡು ಈ ಒಂದು ಕೀಟನಾಶಕಗಳನ್ನ ಉಪಯೋಗ ಮಾಡಿಕೊಂಡು ನಾವು ಈ ಒಂದು ಕೀಟದ ನಿಯಂತ್ರಣವನ್ನ ಮಾಡಬಹುದು. ಇದರಲ್ಲಿ ಪ್ರಮುಖ ರೈತರಿಗೆ ನಾ ಹೇಳಲಿಕ್ಕೆ ಇಷ್ಟಪಡೋದೇನಂತಂದ್ರೆ ಈ ಗುಳಿಗೆಗಳನ್ನಾಗ್ಲಿ ಅಥವಾ ಔಷಧಗಳನ್ನ ಸಿಂಪರಣೆ ಮಾಡಬೇಕಾದ್ರೆ ಸಿಂಪರಣೆ ಮಾಡೋಕಿನ ಮೊದ್ಲೇ ಆಮೇಲೆ ಸಿಂಪರಣೆ ಆದ್ಮೇಲೆ ಈ ಭತ್ತದಲ್ಲಿ ನೀರನ್ನ ಬಹಳಷ್ಟು ಇಡಬಾರ್ದು. ಏನಂದ್ರೆ ಚಿಲುಕ್ ನೀರ್ ಅಂತ ಕರಿತೀವಿ, ಬಹಳ ತೆಳ್ಳಾಗಿ ಇಟ್ಟು ಈ ಒಂದು ಗುಳಿಗೆಗಳನ್ನಾಗ್ಲಿ ಅಥವಾ ಔಷಧಗಳನ್ನ ಸಿಂಪರಣೆ ಮಾಡಿದ್ದೇ ಆದಲ್ಲಿ ಈ ಒಂದು ಕೀಟದ ನಿಯಂತ್ರಣವನ್ನ ನಾವು ಚೆನ್ನಾಗಿ ಮಾಡಬಹುದು. ಓಹೋ, ಒಳ್ಳೇದು ಡಾಕ್ಟರ್ ಸುಜಯ್ ಹುರುಳಿ ಅವರೇ. ನಮ್ಮ ತುಂಗಭದ್ರಾ ಅಚ್ಚುಕಟ್ಟಿನ ರೈತರು ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ತಮ್ಮಿಂದ ಪಡ್ಕೊಳ್ಬಹುದು ಅಥವಾ ಸಲಹೆಗಳನ್ನ ತೆಗೆದುಕೊಳ್ಬಹುದು. ನಿಮ್ಮನ್ನು ಸಂಪರ್ಕಿಸೋದಕ್ಕೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ನಮ್ಮ ಕೇಳುಗರಿಗೆ ತಾವು ಕೊಡ್ಬೋದಾ? ಡೆಫಿನೆಟ್ ಆಗಿ ಸರ್, ನಾನು ಡಾಕ್ಟರ್ ಸುಜಯ್ ಹುರಳಿ ಅಂತೇಳಿ. ನನ್ನ ಒಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು 81 05 42 77 75. ಇನ್ನೊಂದ್ಸಲ ಹೇಳ್ತೇನೆ, ಹೇಳಿ ಸರ್. 81 05 42 77 5. ಇದು ನನ್ನ ಮೊಬೈಲ್ ನಂಬರ್. ಯಾಕಂದ್ರೆ ಈ ಬೇಸಿಗೆ ಭತ್ತದಲ್ಲಿ ಇದರ ಸಮಸ್ಯೆ ಬಹಳ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ರೈತರು ಒಂದು ಮುಂಜಾಗ್ರತಾ ಕ್ರಮವನ್ನ ಅಳವಡಿಸಿಕೊಂಡಲ್ಲಿ ಮಾತ್ರ ಈ ಒಂದು ಕೀಟದ ನಿಯಂತ್ರಣವನ್ನ ಮಾಡಬಹುದಂತ ಹೇಳ್ತಾ ನಾನು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ನೀವು ಡಾಕ್ಟರ್, ಕೊನೆಯದಾಗಿ ಇನ್ನೊಂದು ನನ್ನ ಪ್ರಶ್ನೆ ಏನು ಅಂದ್ರೆ, ನೀವು ಯಾಕೆ ಅಚ್ಚುಕಟ್ಟು ಪ್ರದೇಶದ ರೈತರನ್ನಗೆ ಎಲ್ಲಿ ಈ ತರದ ಒಂದು ಕಾರ್ಯಾಗಾರಗಳನ್ನು ಮಾಡಿ ಜಾಗೃತಿ ಮೂಡಿಸುವಂತ ಕೆಲಸಗಳಿಂದ ನಿಮ್ಮ ಕೆವಿಕೆಯಿಂದ ಆಗ್ತಾ ಇದಾವ ಹೇಗೆ? ಅವಶ್ಯವಾಗಿ ಸರ್. ಅದು ಏನಂತಂದ್ರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಕೂಡ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು, ಅಂದ್ರೆ ಈ ಬೇಸಿಗೆ ಭತ್ತದಲ್ಲಿ ಏನಂತಂದ್ರೆ ಯಾವ ತರ ನೀರನ್ನ ನಾವು ಕೊಡಬೇಕು, ಯಾವ ತರ ಗೊಬ್ಬರಗಳನ್ನು ಉಪಯೋಗ ಮಾಡಬಹುದು, ಯಾವ ತರ ಈ ರೋಗ ಬಂದಾಗ ಔಷಧಿಗಳನ್ನು ಉಪಯೋಗ ಮಾಡುವುದು, ಯಾವ ತರ ಈ ಇಂಥ ಕಾಂಡ ಕೊರಕ ಆಗಿರ್ಬೋದು, ಇಂಥ ಕೀಟಗಳ ಸಮಸ್ಯೆ ಬಂದಾಗ ಯಾವ ತರ ನಿರ್ವಹಣೆಯನ್ನ ಮಾಡ್ಬೇಕಂತೇಳಿ ನಮ್ಮ ಗಂಗಾವತಿಯಲ್ಲಿ ಇರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆಗಿರ್ಬೋದು, ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಆಗಿರ್ಬೋದು, ರೈತರು ಬಂದು ಮಾಹಿತಿಯನ್ನ ಪಡ್ಕೋಬಹುದು. ಅಥವಾ ರೈತರೇ ತಮ್ಮ ಒಂದು ಹಳ್ಳಿಗಳಿಗೆ ಬರ್ಲಿಕ್ಕೆ ನೀವು ಹೇಳಿದ್ರೆ ಅಲ್ಲಿ ಕೂಡ ಬಂದು ನಾವು ಹೊರ ಆವರಣ ತರಬೇತಿಗಳನ್ನ ಕೂಡ ಹಮ್ಮಿಕೊಳ್ಳಿಕ್ಕೆ ನಮಗೆ ಸಹಾಯ ಆಗ್ತದೆ. ಓಕೆ ಓಕೆ, ಒಳ್ಳೇದು ತಜ್ಞರೇ. ತಾವು ಇದುವರೆಗೂ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಶೇಷವಾಗಿ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡ ಕೊರಕದ ಹುಳುವಿನ ಸಮಸ್ಯೆ ಅದು ಹೇಗ್ ಮಾಡ್ತದೆ, ಅದು ತುಂಬಾ ಭೀಕರವಾಗಿ ಕಾಡ್ತಾ ಇದೆ ಇತ್ತೀಚೆಗೆ, ಮತ್ತೆ ಅದರ ನಿರ್ವಹಣೆ ಹೇಗ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಕೇಳಿದ್ರಲ್ಲ ರೈತ ಬಂಧುವರೇ, ನೀವು ಸಹಿತ ನಮ್ಮ ತುಂಗಭದ್ರಾ ಅಚ್ಚುಕಟ್ಟು ಭಾಗದ ರೈತರು ಈ ಕಾರ್ಯಕ್ರಮದಲ್ಲಿ ತಮಗಿನ್ನೂ ಸಾಕಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಆದ್ರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಈ ತಜ್ಞರಿಂದ ನೀವು ಪಡ್ಕೊಳ್ಬಹುದು. ಡಾಕ್ಟರ್ ಸುಜಯ್ ಹುರುಳಿ ಅವರ ದೂರವಾಣಿ ಸಂಖ್ಯೆಯನ್ನ ಈಗಾಗಲೇ ಅವರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಹೇಳ್ತೀನಿ, 81 01 42 77 75, ಇದು ಅವರ ದೂರವಾಣಿ ಸಂಖ್ಯೆ. ತಜ್ಞರು ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ, ಅಥವಾ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರಕ್ಕೂ ಹೋದರೂ ಸಹಿತ ಇದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರವಾಗಿರ್ಬೋದು, ಕೊಪ್ಪಳದಲ್ಲಿ ಅಥವಾ ಬೇರೆ ಬೇರೆ ಕಡೆ ಇರತಕ್ಕಂಥ ಕೃಷಿ ವಿಸ್ತರಣೆ ಕೇಂದ್ರಗಳಲ್ಲೂ ಸಹಿತ ತಜ್ಞರು ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾರೆ. ಡಾಕ್ಟರ್ ಸುಜಯ್ ಅವರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಭತ್ತ ಬೆಳೆಗಾರರ ರೈತರಿಗೆ ಹಳದಿ ಕಾಂಡ ಕೊರಕದ ಹುಳುವಿನ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು, ನಮಸ್ಕಾರ. ಇದುವರೆಗೂ ಬೇಸಿಗೆ ಭತ್ತದಲ್ಲಿ ಹಳದಿ ಕಾಂಡ ಕೊರಕ ಹುಳು ಮತ್ತು ಅದರ ನಿರ್ವಹಣೆ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಕೀಟಶಾಸ್ತ್ರಜ್ಞರಾದ ಡಾಕ್ಟರ್ ಸುಜಯ್ ಹುರಳಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ರೈತರಿಗೆ ಸಲಹೆ. ತೊಗರಿ ಬೆಳೆಯಲ್ಲಿ ಮುಖ್ಯವಾಗಿ ಬಿತ್ತುವ ಒಂದು ಪದ್ಧತಿಯಲ್ಲಿ ಬಹಳಷ್ಟು ಪ್ರಚಲಿತವಾಗಿರ್ತಂಥ ಒಂದು ಸಂಗತಿ ಟ್ರಾನ್ಸ್ಪ್ಲಾಂಟಿಂಗ್ ಮೆಥಡ್ ಅಂತ ಒಂದು ನಮ್ಮ ಸಂಶೋಧನೆಗಳಿಂದ ಮತ್ತು ರೈತರ ಸಂಶೋಧನೆಗಳಿಂದ ಕಂಡುಹಿಡಿಯಲಾಗಿದೆ. ಈ ಒಂದು ಪದ್ಧತಿಯನ್ನು ನಾವು ಚೇಂಜ್ ಮಾಡೋದ್ರಿಂದ 2-2.5 ಪಟ್ಟು ನಾವು ಇಳುವರಿ ಹೆಚ್ಚು ಪಡೆಯತಕ್ಕಂಥ ಒಂದು ನಿದರ್ಶನ ಸಾಕಷ್ಟು ರೈತರು ಪಡ್ಕೊಂಡಿದ್ದಾರೆ. ತೊಗರಿನ ನಾವು ಬೆಳೆಯಬೇಕಂತಂದ್ರೆ ಅದಕ್ಕೆ ಆದಕ್ಕಂಥ ಒಂದು ಅಲ್ಟರ್ನೇಟಿವ್ ತಂತ್ರಜ್ಞಾನ ಇದೆ. ಏನಪ್ಪಾ ಅಂತಂದ್ರೆ, ಸತಿ ಪ್ರಕಾರ ಬಿತ್ತಿದ್ವಿ, ಆ ಟೈಮ್ ಒಳಗೆ ನಾವು ಬೀಜನ ಸಸಿ ತಯಾರು ಮಾಡೋದು ಮನೆಯೊಳಗೆ. ಎಷ್ಟು ಸಸಿ ತಯಾರು ಮಾಡೋದು ಅಂತಂದ್ರೆ, ನಾವು 5x3 ಅಂತೀವಿ, ಅಂದರೆ ಸಾಲಿನಿಂದ ಸಾಲಿಗೆ 5 ಫೀಟು, ಗಿಡದಿಂದ ಗಿಡಕ್ಕೆ 2 ಫೀಟು. ಅದಕ್ಕೆ ಟ್ರಾನ್ಸ್ಪ್ಲಾಂಟಿಂಗ್ ಮೆಥಡ್ನಾಗ ಒಂದು ಸ್ವಲ್ಪ ಫಲಿತಾಂಶ ಚೆನ್ನಾಗಿ ಬಂದೈತಿ. ಅದಕ್ಕೇನು ರೀ ಅಂತಂದ್ರೆ, 1 ಎಕರೆಕ್ಕೆ ಸರ್ವಸಾಧಾರಣ 2128 ಸಸಿಗಳು ಬೇಕಾಗ್ತವೆ. ನಾವು 1 ಕೆಜಿ ಬೀಜ 1 ಎಕರೆಕ್ಕೆ ಬೇಕಾಗತ್ತೆ. ನಾವು ಬಿತ್ತಬೇಕಾದ್ರೆ 2-3-4 ಕೆಜಿ, ಒಂದಿಷ್ಟು 5 ಕೆಜಿ ಬಿತ್ತಕ್ಕಂಥ ರೈತರು ಇದ್ದಾರೆ. 1 ಕೆಜಿ ಒಳಗೆ ನಾವು ಸಸಿ ಬೆಳೆಸಿ 1 ಎಕರೆಗೆ ನಾವು ಟ್ರಾನ್ಸ್ಪ್ಲಾಂಟಿಂಗ್ ಮಾಡೋ ಪದ್ಧತಿ. ಸಾಲಿನಿಂದ ಸಾಲಿಗೆ 2 ಫೀಟ್ ಗಿಡದಿಂದ ಗಿಡಕ್ಕೆ ಬೆಳೆಯೋದ್ರಿಂದ ತೊಗರಿ ಬೆಳೆಯಲ್ಲಿ ಏನಾಗುತ್ತೆ ಅಂತಂದ್ರೆ, ಒಳ್ಳೆ ರೀತಿಯಿಂದ ನೀರು ಸಿಗುತ್ತೆ, ಒಳ್ಳೆ ರೀತಿಯಿಂದ ಗೊಬ್ಬರ ಸಿಗುತ್ತೆ, ಒಳ್ಳೆ ರೀತಿಯಿಂದ ಗಾಳಿ ಸಿಗುತ್ತೆ, ಒಳ್ಳೆ ದ್ಯುತಿಸಂಶ್ಲೇಷಣೆ ಕ್ರಿಯೆ ಆಗುತ್ತೆ, ಅಂದರೆ ಬಹಳಷ್ಟು ಮಜಬೂತಾಗಿ ಬೆಳೀತೈತಿ. ಈ ಥರ ಬೆಳೆಯೋದ್ರಿಂದ ನಮ್ಮ ತೊಗರಿ ಏನಾಗುತ್ತಂದ್ರೆ, ಸಾಕಷ್ಟು ಟೊಂಗೆಗಳು ಹೆಚ್ಚಿಗೆ ಆಗ್ತವೆ, ಟೊಂಗೆಗಳು ಹೆಚ್ಚಾಗೋದ್ರಿಂದ ಕಾಯಿಗಳು ಹೆಚ್ಚಿಗೆ ಆಗ್ತವೆ, ಕಾಯಿಗಳು ಹೆಚ್ಚಿಗೆ ಆಗೋದ್ರಿಂದ ಒಂದೊಂದು ಗಿಡಕ್ಕೆ ಇಳುವರಿ ಹೆಚ್ಚಿಗೆ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾವು ತೊಗರಿಯೊಳಗೆ ಒಂದು ಜಿನೋಟಿಪಿಕಲಿ ಮುಖ್ಯವಾದಂಥ ಅಲ್ಲಿ ಒಂದು ವಿಶೇಷ ಗುಣ ಏನಪ್ಪಾ ಅಂತಂದ್ರೆ, 100% ಹೂವಿನಾಗ 95% ಹೂ ಕೆಳಗೆ ಬಿದ್ದು ಬಿಡ್ತೈತಿ, ಅದು ನಮಗೆ ಫಲ ಕೊಡೋದಿಲ್ಲ. 5% ಹೂ ಮಾತ್ರ ಕಾಯಿಯಾಗಿ ನಮಗೆ ಫಲ ಕೊಡ್ತೈತಿ.

ಸಮಸ್ಯೆಯನ್ನು